ಅಲ್ಲ ಈಗ ಏನ್ ನನ್ನ ಮನೆ ಒಳಗೆ ಬರಬಾರ್ದು ಅಂತ ಏನಾದ್ರು ನನ್ನ ಹೆಂಡತಿ ಏನಾದ್ರು ತಾಕೀತು ಮಾಡೋಣ ಹಂಗೆ? ಎಂತದೂ ಇಲ್ಲಪ್ಪ, ವೀಣಕ್ಕ ಬಹಳ ಒಳ್ಳೇದು. ಬಾಯ್ಲಿ ನಾವಿಬ್ರೇ ಆಗ್ಬಿಡ್ತೀವಿ, ಅಣ್ಣನ ಕುಟ್ಟೆ ಕುತ್ಕೊಂಡ್ರೆ ಹೊಸಿ ವಿಚಾರಗಳು ನಮಗೆ ತಿಳ್ಕಂಡಂಗಾಗತ್ತೆ. ಪ್ರತಿದಿನ ಒಂದೇ ಸೊಪ್ಪು ಸೊಪ್ಪು ಸೊಪ್ಪಸಾರು ಅಂತ ಬೈಯುತ್ತೆ ನಮ್ಮನೆ ವಯ್ಯ. ಅದಕ್ಕೆ ಒಂಚೂರು ಕೇಳೋಣ, ಇನ್ನೇನಾದ್ರು ಮಿಶ್ರ ತರಕಾರಿ ಏನೇನ್ ಬೆಳಿಬಹುದು ನಡಿಮತ್ತೆ ಹೋಗೋಣ. ಹಂಗಂತಂದ ಏ ಇರು, ನನಗೆ ಬರೀ ಕಾಲಲ್ಲಿ ಯಾಕೋ ಇತ್ತೀಚೆಗೆ ನಡೆಯಕ್ ಆಯ್ತಿಲ್ಲ, ಆ ಕಡೆ ಮೂಲೆಯಲ್ಲಿ ಚಪ್ಪಲಿ ಬಿಟ್ಟಿದ್ದೆ ಹಾಕಬತ್ತಿನ ನಿಧಾನ ಕಿಲಿ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಮೀನಕ್ಕನ ಬಗ್ಗೆ ನಾನು ಕಾಳಜಿಗೆ ಕಾಳಜಿ ವಹಿಸದೆ ಹೋದ್ರೆ ಇನ್ ಬರೋದಿಂದ ಬಾ ಅಂದ್ರೆ ಬೇಸಿಗೆ ಬತ್ತು, ಅದಾದ್ಮೇಲೆ ಮತ್ ಮುಂಗಾರು, ನನ್ ಕೈ ಹಿಡ್ದು ನಡ್ಸ್ಕೊಂಡು ಹೋಗೋರ ಯಾರವ? ಅಯ್ಯೋ ಬಾ ಮತ್ತೆ. ಅಣ್ಣ ಶಂಕರಣ್ಣ ನೋಡಿಲ್ಲಿ, ಮೀನಕ್ಕ ಆಗ್ಲಿಂದ ಏನೋ ಹೊಸ ನೀನ್ ಬಹಳ ನೆನಪು ಮಾಡ್ಕೊತಾವಳೆ, ಏನಾರು ಫೋನ್ ಏನ್ ಮಾಡಿದ್ದ ಮೆಸೇಜ್ ಹಾಕಿದ್ದ? ಏ ಏನ್ ಮಾಡಿಲ್ಲಪ್ಪ, ಆಗ್ಲೇ ನನ್ಗೆ ಯಾಕೋ ಬಾರಿ ನೆನಪು ಬಂತು ಮೀನಕ್ಕೊಂದು. ನೋಡೋ ಅವಳಿಗೆ 100 ವರ್ಷ ಆಯಸ ಅವಳಿಗೆ. ಇನ್ನು ಜಾಸ್ತಿ ಆಗ್ಲಿ ಬಿಡು. ಜಾಸ್ತಿ ಆಗ್ಲಿ ಏನ್ ತೊಂದ್ರೆ ಇಲ್ಲ, ನಾನ್ ನೆನಪು ಮಾಡ್ಕೊಂಡ್ ಕೂತಿದ್ನ. ಯಾಕೋ ಬಾರಿ ದಿವಸ ಆಯ್ತು ತಿರುಗಿ ನೋಡ್ಲಿಲ್ವಲ್ಲ ಈ ತಾಯಿ ಅಂತವ, ನೋಡಿದ್ರೆ ಆಗ್ಲೇ ಮನೆ ಮುಂದ್ಗಡೆಲ್ಲ ಬಂದ್ ನಿಂತವಳೆ. ಅದು ನೋಡು ಈಗ ಇದನ್ನ ಕೋ ಇನ್ಸಿಡೆನ್ಸ್ ಅಂತಾರಲ್ಲ, ಹಂಗೆಯಾ? ಅವಳು ಯಾಕೋ ಬಹಳ ನಿನ್ನ ಜಪ್ತಿ ಮಾಡ್ಕೊತಿದ್ಲು, ನೀನು ಬಹಳ ಯೋಚನೆ ಮಾಡ್ಕೊಂತಿದ್ಯಾ? ಹೌದು ಅಂದ್ರೆ ಇದು ಒಂಥರ ಏನೋ ಒಂದು ಸಂಗಮ ಆಗಕ್ಕೆ ಒಂದ್ ಒಳ್ಳೆ ಸೂಕ್ತವಾದ ಸಮಯ ಅಂತ ಅಂತೀನಿ. ಏ ಶಂಕರಣ್ಣ, ನಿನ್ನ ಮಾತಾಡಿಸ್ಕೊಂಡು ನಿನ್ನೂ ಕರ್ಕೊಂಡು ಅಣ್ಣ ಏನ್ ಮನೆಗೆ ಹೋಯ್ತಿರೋದು, ಜ್ಞಾಪಕ ಆಗಿದ್ದೀರಾ? ಕುತ್ಕೊಳ್ಳಿ ಮತ್ತೆ ಮಾತಾಡುವ. ಅಣ್ಣ ಈಗ ನನಗೆ ಈ ನೆಲ್ಮ ಕುತ್ಕೊಳಕ್ ಹಾಕಿ ಹೊಸಿ ಮಂಡಿ ನೋಯ್ತವೆ. ಅಲ್ಲಿ ಮಕ್ಳಿಗೆ ಮನೆಯವ್ರಿಗೆ ಹೇಳ್ಬಿಟ್ಟು ಅಂದ್ರೆ ಚೇರ್ ತರ್ಸಿಲ್ಲಿ, ಚೇರ್ ಮೇಲೆ ಕುತ್ಕೊಂಡ್ ಮಾತಾಡೋಣ. ಏ ಚೇರ್ ಅದನ್ನ ತರ್ಸನಂತೆ, ಆದ್ರೂ ಕೆಳಗಡೆ ಕೂತ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ ಶಂಕರಣ. ಅಲ್ಲ ಕೆಳಗಡೆ ಕೂತ್ಕೊಳ್ಳೋದು ನಮ್ ಸಗಣಿ ನೆಲದ ಮೇಲೆ ಕೂತ್ಕೊಂಡ್ ಮಾತಾಡೋದು ಊಟ ಮಾಡೋದು ಮಲಗದೈತಲ್ಲ, ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವ್ದು ಇಲ್ಲ. ಆಮೇಲೆ ಇತ್ತೀಚಿನ ದಿನದಲ್ಲಿ ಹೊಸಿ ಕೆಲಸ ಕಾರ್ಯ ಮಾಡೋದು ಕಡಿಮೆ ಮಾಡ್ಬಿಟ್ನಲ್ಲ, ಹಂಗಾಗಿ ಈ ಮೂಳೆ ಪಾಳೆ ಎಲ್ಲ ನೋಯ್ತವೆ. ಇದನ್ನ ಜಾಯಿಂಟ್ ಜಾಯಿಂಟ್ ಅಂತಾರಲ್ಲ, ಹಂಗೆ ಮಂಡಿ ನೋವು ಈ ಕೈ ನೋವೆಲ್ಲ ಜಾಸ್ತಿ ಆಗ್ಬಿಟ್ಟು ಚಳಿಗಾಲದಲ್ಲಿ ಸರ್ವೇ ಸಾಮಾನ್ಯ. ಅದನ್ನೇ ಹೇಳಕ್ ಬಂದ ಮೀನಕ್ಕ. ಚಳಿಗಾಲದಲ್ಲಿ ಶಂಕರಣ್ಣ ಆದಷ್ಟು ಸ್ವಲ್ಪ ಬೆಚ್ಚಗಿರ ಹಂಗೆ ನಾವು ನೋಡ್ಕೋಬೇಕು. ಬೆಚ್ಚಗಿರೋದು ಅಂತ ಅಂದ್ರೆ ಬರೀ ಬೆಂಕಿ ಹಾಕಂಗ್ ಕೂತ್ಕೊಳ್ಳೋದು ಹೊತ್ಕೊಂಡ್ ಮಲಿಕೊಳ್ಳೋದು ಅಂತ ಅಲ್ಲ, ಅದ್ರ ಜೊತೆಗೆ ನಮ್ಗೆ ಹೊರಗಡೆಲ್ಲೂ ಬೆಚ್ಚಗಾಗಬೇಕು, ಒಳಗಡೆಲ್ಲೂ ಬೆಚ್ಚಗಾಗಬೇಕು. ಸ್ವಲ್ಪ ಹೀಟ್ ನಂತ ಪದಾರ್ಥವ ತಿನ್ನೋದು ಮಾಡೋದು. ಏ ಎರಡ್ ಮೂರ್ ದಿವಸಕ್ಕೊಂದ್ಸರಿ ಹುಳಿ ಕಾಳ್ಸಾರು ಮಾಡಿಸು, ಹುಳಿ ಕಾಳ್ಸಾರು. ಅದಕ್ ಬೇಕಾದ್ರೆ ನಿನ್ಗೆ ಇನ್ನೂ ಹೀಟ್ ಬೇಕು ಅಂತ ಅಂತ ಅಂದ್ರೆ ಬಾಳೆ ದಿನ ತರಿಸು ಕತ್ತರ್ಸ ಹಾಕೋದ್ರೊಳಕ್ಕೆ. ಈ ತರದ ಸ್ವಲ್ಪ ಹೀಟ್ ನಾವ ತಿಂದ್ರೆ ಈಗ ಹಿಂದೆಲ್ಲ ಪಟ್ಟಿ ಮಾಡಿ ಇಟ್ಬಿಟ್ಟವ್ರ ಶಂಕರಣ್ಣ, ನಾವೇನು ಹೊಸದಾಗಿ ಏನು ಸಂಶೋಧನೆ ಮಾಡಿ ಕಂಡಿಡಬೇಕಾಗಿಲ್ಲ. ಚಳಿಗಾಲದಲ್ಲಿ ಯಾವ್ದು ತಿನ್ಬೇಕು, ಬೇಸಿಗೆ ಕಾಲದಲ್ಲಿ ಯಾವ್ದು ತಿನ್ಬೇಕು, ಮಳೆಗಾಲದಲ್ಲಿ ಯಾವ್ದು ತಿನ್ಬೇಕು ಗೊತ್ತಿರವೇ ಅಲ್ವಪ್ಪ. ಆಮೇಲೆ ಪ್ರಕೃತಿನೂ ಕೂಡ ನಿನ್ಗೆ ಯಾವ್ಯಾವ ಕಾಲಕ್ಕೆ ಏನೇನು ಬೇಕೋ ಅದು ಕೊಡ್ತದೆ. ಅವರೇಕಾಯಿ ಬೇಕಾದಷ್ಟು ಹೌದು ಅಲ್ವಾ? ಸಂಕ್ರಣಂಗೆ ಹೇಳ್ಕೊಡ್ಬೇಕು ಅಣ್ಣಯ್ಯ ತಿನ್ನೋದು ತಿನ್ನೋದ್ರ ಬಗ್ಗೆ. ಅವನು ಸ್ವಲ್ಪ ಇತ್ತೀಚೆಗೆ ಯಾಕೋ ಆರೋಗ್ಯ ಕೈ ಕೊಡ್ತೈತೆ, ಯಾಕೋ ಈ ಮೂಳೆ ಗಿಳೆ ಎಲ್ಲ ನೋಯ್ತಾವೆ ಅಂತ ಅಂತ ಅನ್ನಲ್ಲ, ಅದಕ್ಕೋಸ್ಕರ ಹೇಳಿದ್ದು. ಹೊಸಿ ಕಡ್ಡಿ ಪಡ್ಡಿ ಸಿಕ್ಬಿಟ್ರೆ ಅಲ್ಲೇ ಉರಿ ಹಾಕದೆಯ, ಜೋಳ ಸುಟ್ಕೊಳ್ಳದೆಯ, ಆಲೂಗಡ್ಡೆ ಸುಟ್ಕೊಳ್ಳದೆಯ. ಇನ್ನೊಂದೇನ್ ಗೊತ್ತಾ ಅಣ್ಣಯ್ಯ, ನೋಡೋರ್ ಕಣ್ಣಿಗೆ ಒಂಥರ ಹಿಂಗೆ ಲವ್ ಲವ್ಗೆಲ್ ಕಾಣ್ತೀವಿ, ವಯಸ್ಸಾಗೈತೆ ದೇಹಕ್ಕೆ ಮನ್ಸಿಗಲ್ಲ. ವಯಸ್ಸಾಗೆ ಆಯ್ತದೆ ಶಂಕರಣ್ಣ, ತಪ್ಸಕ್ ಹಾಕಲ್ಲ ಯಾವ್ ತಪ್ಸಿದ್ರು ಅಲ್ವಾ? ಹಂಗಾಗಿ ಹೊಸಿ ಈ ಮೂಳೆ ಪಾಳೆ ಮೈಕೈ ನೋವೆಲ್ಲ ಬತ್ತದೆ, ಆದ್ರೂ ನಾನೇನೇನ್ ಮೂಳೆಗೆಲ್ಲ ಹಿಡಿಯಕಲ್ಲ. ಆದ್ರೆ ನೀನ್ ಆಗ್ಲೇ ಒಂದ್ ಮಾತು ಹೇಳಲ್ಲ ಹೊಸಿ, ಬೆಚ್ಚಗಿರ್ಬೇಕು ಬೆಚ್ಚಗಿರ್ಬೇಕು ಅಂತಂತವ. ಅಂದ್ರೆ ಈಗ ದೇಹಕ್ಕೆ ಉಷ್ಣಾಂಶ ಕೊಡೋಂತ ಆಹಾರ ಪದಾರ್ಥ ತಿನ್ಬೇಕು, ಜೊತೆಗೆ ಬೆಚ್ಚನಾಗಿರೋದನ್ನ ಹೊತ್ಕೊಂಡು ಹಾಕೊಂಡು ತಿರುಗಾಡ್ಬೇಕು. ಈ ಹಾಳಾದೇನೋ ನನ್ನ ದೇಹಕ್ಕೆ ಈ ಸ್ವೆಟರ್ ಪಟ್ರು ಈ ಮಕ್ಳವರೆಲ್ಲರೂ ಹಾಕೊಂಡು 2 ನಿಮಿಷ ಆಗಕ್ಕತ್ತಿಲ್ಲ. ಇವ್ನ ಯಾವನ ಒಂದು 10 ಕಿಲೋಮೀಟರ್ ಓಡ್ಕೊ ಬಂದವರು ಉಸಿರು ಇಕ್ಕಂದು ಬೆವರ್ ಬತ್ತದಲ್ಲ, ನಮ್ ಬೆವರ್ ಕಿತ್ಕತ್ತ ನಂಗೆ. ಅಂದ್ರೆ ಅದು ನಾವೆಲ್ಲ ನಮ್ಮ ಅಭ್ಯಾಸದ ಮೇಲೆ ಹೋಯ್ತದ ಶಂಕರಣ್ಣ. ಈಗ ನಾನು ಸುಮಾರು ಜನ ನೋಡಿದೀನಪ್ಪ ಕಿವಿಯೊಳಕ್ಕೆ ಹತ್ತಿ ಹಾಕೊಂಡಿರ್ತಾರೆ, ಆಯ್ತಾ, ಶೀತ ಆಗಬಾರ್ದು ಅಂತ ಹೇಳ್ಬಿಟ್ಟು. ನಾನು ಹತ್ತಿ ಹಾಕೊಂಡ್ರೆ 1 ಸೆಕೆಂಡ್ ಇಟ್ಕೊಳಕ್ ಆಗಲ್ಲ, ಅದೇನೋ ಒಂಥರ ಗುಯಿ ಅಂತದ, ಒಂಥರ ಅಬ್ನಾರ್ಮಲ್ ಅಂತೀವಲ್ಲ ಹಂಗಾಗ್ಬಿಡ್ತದ, ಏನೋ ಒಂಥರ ಅನಿಸ್ತಿರ್ತದಲ್ವ. ಅದಕ್ಕೋಸ್ಕರ ನಾನ್ ಬೇಕಾದ್ರೆ ಒಂದು ಮಫ್ಲರ್ ಕಟ್ಕೊತೀನಿ, ಟೋಪಿ ಹಾಕತ್ತೀನಿ, ಹತ್ತಿ ಇಟ್ಕೊಳ್ಳೋದು ಅಂದ್ರೆ ಹಾಕಲ್ಲ, ಚಿಕ್ಕದ್ರಿಂದಲೂ ಹಾಕಲ್ಲ. ಈಗ ನೋಡು ಒಂದೇ ತಾಯಿ ಹೋಟೆಲ್ ಹುಟ್ಟರೋ ಮಕ್ಳು ನನ್ನ ತಂಗಿರೆಲ್ಲ ಇಟ್ಕೊತಾರೆ, ನನ್ ಕೈಲಿ ಹಾಕ್ಲಿಲ್ಲಪ್ಪ. ಅದು ಅಂದ್ರೆ ನೀನ್ ಆಗ್ಲೇ ಹೇಳ್ದಲ್ಲ ಅಭ್ಯಾಸ ಮತ್ತೆ ಬೆಳವಣಿಗೆ ಬೆಳವಣಿಗೆ ಅದು ನಾವ್ ಹೆಂಗ್ ಹೊಂದಿಸ್ಕತ್ತೀವೋ ಹಂಗೆ ಅದಿರುತ್ತೆ. ಆಮೇಲೆ ಇತ್ತೀಚೆಗೆ ಏನಾಗ್ಬಿಡುತ್ತೆ ಅಂದ್ರೆ ಶಂಕರಣ್ಣ, ಈ ಸುಮ್ನೆ ಯಾವ್ದೋ ಒಂದು ಇದು ಇಂಥದ್ ಒಳ್ಳೇದು ಅಂತ ಹೇಳ್ಬಿಟ್ಟು ಗುರುತ್ ಮಾಡ್ಕೊಬಿಡೋದು, ಗುರುತ್ ಮಾಡ್ಕೊಂಡು ಬರೀ ಅದೇ ತಿನ್ನೋದು, ಬೆಳಗ್ಗೆಯ ಮಧ್ಯಾಹ್ನಕ್ಕೋದಯ ಸಾಯಂಕಾಲಕ್ಕೋದಯ. ಇದು ನೋಡಿದ್ರೆ ಅಲ್ವೇ ಅಲ್ಲ ಶಂಕರಣ್ಣ, ಈಗ ಒಳ್ಳೆವಾಗಿರೋದಕ್ಕೆ ಅವೆಲ್ಲ ಉಳ್ಕೊಂಡಿರೋದು ಇಷ್ಟು ಈಗ ಒಳ್ಳೇದಲ್ದ ಮನುಷ್ಯ ಯಾವತ್ತು ತಿಂದಿಲ್ಲ ತಿನ್ನೋದು ಇಲ್ಲ ಅವನು ಅಲ್ಲ ಬೆಳೆದಿರ್ತಾನೆ ಅದನ್ನೆಲ್ಲ ಒಳ್ಳೇದಲ್ಲ ಅಂತ ಬೆಳಕೆ ಆಮೇಲೆ ನಾವು ನೋಡು ಆ ಕಾಯಿಲೆಗೆ ಅದು ಒಳ್ಳೇದಂತೆ ಈ ಕಾಯಿಲೆಗೆ ಇದು ಒಳ್ಳೇದಂತೆ ಅಂತ ಅನ್ಕೊಂಡು ನಾವು ಹುಡ್ಕೊಂಡೋದಕ್ಕೆ ನಾವು ಮಾಮೂಲಿ ತಿಂತೇವಲ್ಲ ಏನ್ ತಿಂತೇವೋ ಅದು ತಿನ್ಕೊಂಡಿರ್ಬೇಕು ಶಂಕರಣ್ಣ ನೀನ್ ಯಾವ್ದಾರು ಒಂದೇ ಒಂದು ಹಿಂದೆ ಬಿದ್ಬಿಡು ನೀನು ಅದೇನಾದ್ರು ಒಂದು ವ್ಯತ್ಯಾಸ ಮಾಡ್ತದೆ ಖಂಡಿತವಾಗ್ಲು ಖಂಡಿತವಾಗ್ಲು ಅದಕ್ಕೋಸ್ಕರವ ಸ್ವಲ್ಪ ನಾವು ಎಚ್ಚರಿಕೆಯಿಂದವ ಇರ್ಬೇಕು ಸಾಮಾನ್ಯವಾಗಿ ನಾವ್ ಹೆಂಗೆ ತಿಂತೀವೋ ಉಣ್ತೀವೋ ಆತರ ಇದ್ರೆ ಹೆಚ್ಚು ಒಳ್ಳೇದು ಅಂತ ನನ್ಗೆ ಅನಿಸ್ತದೆ ಅನುಭವ ಒಂದನ್ನೇ ಜಾಸ್ತಿ ತಿಂದ್ರೆ ಚಿಕ್ಕು ಹಿಡಿಯಕ್ಕಿಲ್ಲ ಎಲ್ಲ ಸರ್ಕಾರದವ್ರು ಹೇಳ್ಬಿಟ್ಟವ್ರಲ್ಲಪ್ಪ ಸಮತೋಲಿತ ಆಹಾರ ತಿನ್ಬೇಕು ಸಮತೋಲಿತ ಆಹಾರ ಅಂತ ಅಂದ್ರೆ ಏನು ನೀ ಬರೀ ಮುದ್ದೆ ಉಣ್ಬೇಡ ಅನ್ನ ತಿನ್ಬೇಡ ಅಂತ ಹೇಳಿ ಅಷ್ಟೇ ಚಪಾತಿ ತಿನ್ನು ರಾಗಿ ರೊಟ್ಟಿ ಮಾಡ್ಕ ಅಕ್ಕಿ ರೊಟ್ಟಿ ಮಾಡ್ಕ ಜೋಳದ ರೊಟ್ಟಿ ಮಾಡ್ಕ ಆ ತರಕಾರಿ ಈ ತರಕಾರಿ ಕಾಳು ಕಡ್ಡಿ ಏನ್ ಸಿಗ್ತಾವ ಎಲ್ಲವನ್ನೂ ತಗೊಂಡ್ಬಂದು ಇಟ್ಕ ಮನೇಲಿ ನಿನ್ಗೆ ಯಾವ್ಯಾವಾಗ ಏನು ತಿನ್ಬೇಕು ಅಂತ ಅನಿಸ್ತದ ಅದ ಹಾಕೊಂಡ್ ಹಾಕೊಂಡು ತಿನ್ನು ತಣ್ಣಿ ಕಾಳು ತಂದಿಟ್ಕ ಹುಳ್ಳಿ ಕಾಳು ತಂದಿಟ್ಕ ತೊಗರಿ ಕಾಳು ತಂದಿಟ್ಕ ಮಾಡ್ಕೊಂಡು ತಿನ್ನು ಅದ್ನು ಅಲ್ಲ ಜೊತೆಗೆ ನಿನ್ಗ ಕಾಳು ಅಂತ ಹೊಸಿ ಬಾಯಿ ನೀರ್ ಬತ್ತು ಯಾಕೆ ಅಂತಂತೀಯ ಈಗ ಕಳ್ದ್ಬಾರ್ದಾಗೆ ಈ ಅವರೆಕಾಯಿ ಜಾಸ್ತಿ ಕುಸಿಕೊಂಡ್ ಕುಸಿಕೊಂಡ್ ತಿಂದು ನಮ್ಮನೆಯವಳು ಏನ್ ಹೋಗ್ಬಿಟ್ಲು ಅಯ್ಯೋ ಈ ವೈ ಏನು ಯಾವಾಗ್ಲೂ ಏ ಕುಸಿ ಕೊಡು ಅಂತ ಸೀಸನ್ ಅಂತಾನೆ ಅಂತ ತಂದ್ಬಿಟ್ಟು ಒಂದ್ ಮೂರ್ನಾಲ್ಕು ತರದ ಕಾಳ ನೆನೆ ಹಾಕ್ಬಿಟ್ಟು ಮೊಳಕೆ ಕಟ್ಟಿದ್ಲು ಕಡಲೆ ಕಾಳು ಈ ಹೆಸರು ಕಾಳು ಈ ಒಂದ್ ಮೂರ್ನಾಲ್ಕು ತರದ ಕಾಳ ಮೊಳಕೆ ಕಟ್ಟಿ ಸಾರ್ ಮಾಡಿದ್ಲು ಏನು ವೈನ್ ಆಗಿತ್ತು ಅಂತೀಯ ಅಣ್ಣ ಏ ಬಹಳ ಖುಷಿ ಆಯ್ತು ಈಗ ಚಳಿಗೆ ನಿನ್ ಕಾಳು ಮೊಳಕೆ ಬರ್ಸಿದ್ ಹೇಳ್ತಿದ್ಯಲ್ಲ ಇನ್ನೊಂದ್ ಗೆಪ್ತಿ ಆಯ್ತು ನಂಗೆ ಈಗ ಸಂಕ್ರಾಂತಿಲಿ ಎಳ್ವಿರುವಾಗ ನಾವು ಚಿಲ್ಕವರೆ ಕಾಳನ್ನ ಚಿಲುಕಿಸಿ ಜಾಸ್ತಿ ಮಟ್ಟದಲ್ಲಿ ಇಟ್ಕೊಂಡಿರ್ತೀವಲ್ಲಪ್ಪ ಅದನ್ನೊಂಚೂರು ಕರೆದ್ಬಿಟ್ಟು ಅದು ಅವಲಕ್ಕಿ ಸೇರಿಸಿ ಒಗ್ಗರಣೆ ಮಾಡಿ ಇಟ್ಕೋಬಿಟ್ರೆ ಚಳಿಗೆ ಸಖತ್ ಆಗಿರುತ್ತೆ ತುಂಬಾ ಹಿತವಾಗಿರುತ್ತೆ ನೋಡು ಈಗ ಕರೆದೋ ಪರದೋ ತಿನ್ಬಾರ್ದು ಅದು ಇದು ಅಂತಾರೆ ಶಂಕರಣ್ಣ ನೀ ಯಾವ್ದು ಓವರ್ ಮಾಡ್ಕೋಬೇಡ ಅಷ್ಟೇ ತಿನ್ನ ತಿಂತ ಇರ್ಬೇಕು ಎಷ್ಟು ಬೇಕೋ ಅಷ್ಟು ಲಿಮಿಟ್ ಆಗಿ ನನ್ಗೆ ಇನ್ನೂ ಒಂಚೂರು ಬೇಕು ಅನ್ನಂಗೆ ಕೈ ನಿಲ್ಸ್ಬಿಡೋದು ಕೈ ನಿಲ್ಲಿಸ್ಬೇಕು ಬಾಯಿ ನಿಲ್ಲಿಸ್ಬೇಕು ಹಾಳದ್ ನಾಲ್ಗೆ ಬಯಸ್ತದ ಹೇಳು ಏನು ಮಾಡ ಬಯಸ್ತದೆ ಶಂಕರಣ ಅದ್ ಬಯಸ್ತದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ತಂತಂದು ಗುಡ್ಡೆ ಹಾಕೊಂಡು ತಿನ್ನಕಾಯ್ತದ ಅಲ್ಲ ನೀನು ಹೇಳಿದ್ದು ಬಸಿ ಈಗ ನಂಗೆ ಬಹಳ ಜಪ್ತಿ ಬತ್ತು ಆಗ್ಲೇ ಹೇಳ್ತಾ ಇದ್ಲು ನಮ್ ಮೀನಕ್ಕ ಈಗ ಹೊಸಿ ಒಂದೇ ತರದ್ದು ನಾನು ಸೊಪ್ಪು ಅವು ಬೆಳೀತಾ ಇದ್ದೆ ಈಗ ಈ ಚಳಿಗಾಲದಲ್ಲಿ ಏನಾದ್ರೂ ಬೇರೆ ತರದ ಏನಾದ್ರು ಬೆಳಿಬಹುದಾ ತರಕಾರಿ ಬಳ್ಳಿ ಅವು ತರಕಾರಿ ಅಂತಿದ್ಲು ಅದು ಕೇಳಕ್ಕಿಂತ ಮುಂಚೆ ಒಂದು ವಿಚಾರವಾದ ನನ್ಗೆ ಯಾಕೋ ಈಗ ಜಪ್ತಿ ಆಯ್ತೈತೆ ಈಗ ನಾವೇನೇ ಒಂದು ತರಕಾರಿ ಆಗ್ಲಿ ಬೆಳೆ ಆಗ್ಲಿ ಏನಾದ್ರು ಬೆಳಿಬೇಕು ಅಂತಂದ್ರೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ವಿಜ್ಞಾನಿಗಳು ಎಲ್ಲ ಹೇಳ್ತಾರೆ ಅದು ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಯ್ತು ಬಿಡು ಈಗ ನೀ ಕಣಂಗಿಯ ನಮ್ಮ ಅಪ್ಪವರಾಗ್ಲಿ ನಮ್ ತಾತವರಾಗ್ಲಿ ಏನ್ ಮಣ್ಣು ಪರೀಕ್ಷೆ ಮಾಡಿಸ್ತಾ ಇದ್ರ ಇಲ್ಲ ಏನಾಯ್ತು ಅಂತಂದ್ರೆ ದಿನ ಕಳ್ದಂಗೆ ನಾವು ಒಂದೇ ತರದ ಬೆಳೆ ಬೆಳೆಗೆ ಶುರು ಮಾಡ್ದು ಮಣ್ಣಿನ ಮೇಲೆ ಈ ಏನಾಯ್ತು ಇದ್ದಂತ ಪೋಷಕಾಂಶಗಳೆಲ್ಲ ಒಂದೇ ಬೆಳೆ ಹೀರ್ಕೊಳಕ್ ಶುರುವಾಗಿ ಮಣ್ಣಿನ ಸತ್ವನೆಲ್ಲ ಹಂಗಾಗೋಯ್ತು ಯಾಕೆ ಅಂತಂದ್ರೆ ಬೆಳೆ ಜಾಸ್ತಿ ಆಯ್ತಲ್ಲಪ್ಪ ಈಗ ಮೊದ್ಲು ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ಳೋರು ಹೌದು ಈಗ ಹಂಗಲ್ಲ ನೀನ್ ಮೂರ್ ಬೆಳೆ ನಾಲ್ಕ್ ಬೆಳೆ ಟೈಮ್ ಸಿಕ್ಕಿದ್ರೆ ನಾಲ್ಕ್ ಬೆಳೆನ ಮಾಡೋಣ ಅನ್ನೋ ತರದಲ್ಲಿ ಕಮರ್ಷಿಯಲ್ ಈಗ ಬದುಕಾಟ ಮಾಡ್ಬೇಕಲ್ಲ ಶಂಕರ ಎಲ್ಲಾರು ಈಗ ನಾಲ್ಕ್ ಜನ ಬದುಕದಂಗೆ ನಾವು ಬದುಕಬೇಕಾನೆ ನಿಮ್ ಪಡೆ ನೀವು ಬದುಕಳಿ ನನ್ ಪಡೆ ನಾನು ಹಿಂಗಿರ್ತೀನಿ ಅಂತ ಸರಿ ಹಾಕಲ್ಲ ನನಗೂ ಸರಿ ಹಾಕಲ್ಲ ಅವ್ರಿಗೂ ಸರಿ ಹಾಕಲ್ಲ ನಾಲ್ಕ್ ಜನದಂಗ್ ಬದುಕಬೇಕು ಆಯ್ತಾ ಏನ ಹೇಳ್ತಾ ಇದ್ದಪ್ಪ ನೀನ್ ನಾನು ಅಡ್ಬಾಯ್ ಬರ ಹಾಕ್ಬಿಟ್ಟೆ ನೀನು ವಿಚಾರಗಳು ಹೇಳ್ದೆ ಈಗ ಆಗ್ಲೇ ಮೀನಕ ಮಾತಾಡೋ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೆ ನಮ್ ಹಿರುಕರಲ್ಲವ ಮಣ್ಣು ಪರೀಕ್ಷೆ ಏನ್ ಮಾಡಿಸ್ತಿರ್ಲಿಲ್ಲ ಕಣಂಗಿಯ ಈಗ ಏನು ನಮ್ ತಾತವರು ಮಾಡ್ತಿದ್ದು ನಮ್ಮ ಅಪ್ಪ ನಮ್ಗೇನ್ ಹೇಳಿದ್ದು ನೆನಪಿಲ್ಲ ನಮ್ಮ ಅಪ್ಪವ್ರು ಮಾಡಿತ್ತು ನಾವೇನ್ ನೋಡ್ಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ನಮ್ಮ ವಿಜ್ಞಾನಿಗಳಾಗ್ಲಿ ಅಥವಾ ಇತರ ಅನುಭವಸ್ಥರು ಪ್ರಗತಿಪರರು ಏನು ರೈತರವ್ರೆ ಅವರೆಲ್ಲ ಹೇಳೋದೇನು ಅಂತಂದ್ರೆ ಎರಡು ವರ್ಷಕ್ಕೊಂದ್ಸಲ ತಪ್ಪಿರೋ ಮೂರ್ ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳಿ ಅಂತ ನಾನು ಹೊಸ ಯೋಚನೆ ಮಾಡಿದೆ ಮಣ್ಣು ಪರೀಕ್ಷೆ ಮಾಡಿಸದ ಯಾಕಿಂಗೆ ಅಂತ ಅದಕ್ಕೆ ಅವ್ರಂತಂದ್ರು ಇತ್ತೀಚಿನ ದಿನಗಳಲ್ಲಿ ನೀನ್ ನಂಬ್ತೀಯೋ ಬಿಡ್ತೀಯೋ ಸಂಕ್ರಣ ಎಲ್ಲರೂ ಆಸ್ಪತ್ರೆಗೆ ಆರ್ ತಿಂಗಳಿಗೂ ವರ್ಷಕ್ಕೊಂದ್ಸಲ ಹೋಗ್ಬಿಟ್ಟು ಇಡೀ ದೇಹ ಪರೀಕ್ಷೆ ಮಾಡಿಸ್ಕೊಂಡ್ ಬರಕ್ಕೆ ಶುರು ಮಾಡ್ಕೊಬಿಟ್ಟವ್ರೆ ಯಾವ್ದಾರು ಕಾಯಿಲೆ ಇದ್ದಕ್ಕಿದ್ದಂಗೆ ಬಂದತ್ತು ಅಥವಾ ಆರೋಗ್ಯದಲ್ಲಿ ಏನಾದ್ರು ವ್ಯತ್ಯಾಸ ಆದತ್ತು ನಾ ಗಟ್ಟಿಮುಟ್ಟಾಗಿ ಇರಬೇಕು ಅನ್ನೋದಾದ್ರೆ ನಮ್ ದೇಹದಲ್ಲಿ ಏನಾದ್ರು ವ್ಯತ್ಯಾಸ ಆಗೈತಾ ಏನಾದ್ರು ನಮ್ಗೆ ವಿಟಮಿನ್ ಕೊರತೆ ಆಗೈತಾ ಅಂತೇಳಿ ಮಾಡಿಸ್ಕೋಬೇಕು ಅಂತ ಹೇಳ್ಕೊಳ್ಳ ಹಂಗೆಯ ನಮ್ ಬೆಳೆ ಚೆನ್ನಾಗಿ ಬೆಳಿಬೇಕು ಅನ್ನೋದಾದ್ರೆ ಭೂಮಿಲಿ ಏನೆಲ್ಲ ಪೋಷಕಾಂಶ ಐತೆ ನಮ್ ಮಣ್ಣಲ್ಲಿ ಏನ್ ಸತ್ವ ಐತೆ ಯಾವ್ದು ಕಡಿಮೆ ಆಗೈತೆ ಯಾವ್ದು ಜಾಸ್ತಿ ಆಗೈತೆ ಅದಕ್ಕೆ ಪೂರಕವಾಗಿ ನಾನು ಏನ್ ಬೆಳೆಯನ್ನ ಮಾಡಬೇಕು ಈಗ ನಮ್ದು ಏನಾಗ್ಬಿಡ್ತು ಅಂತಂದ್ರೆ ಈಗೊಂದು 8-10 ವರ್ಷದ ಹಿಂದಿನ ಮಾತು ಹೇಳೋದಾದ್ರೆ ಮೀನಕ್ಕ ಈಗ ಜೋಳ ಇಲ್ಲ ಶುಂಠಿ ಶುಂಠಿ ಶುಂಠಿ. ಈಗ ಯಾವ್ದಾರು ಒಂದಕ್ಕೆ ಜಾಸ್ತಿ ಹಚ್ಕೊಂಡು ಅದನ್ನೇ ಬೆಳೆಗ್ ಶುರು ಮಾಡ್ತಾ ಇದ್ದು. ಏನಾಯ್ತು, ಒಂದೇ ಬೆಳೆ ಬೆಳೆಗ್ ಶುರು ಮಾಡಿದ್ಮೇಲೆ ಭೂಮಿ ಇಲ್ಲಿ ಎಷ್ಟು ದಿನ ಅಂತ ಒಂದೇ ಫಲವತ್ತತೆ ಇರ್ತದವ, ಸತ್ವ ಆಟೋಮೆಟಿಕಲಿ ಖಾಲಿ ಆಗೇ ಹೋಯ್ತದೆ. ಅದಕ್ಕೆ ಸಾರ ಬೇಕಲ್ವಾ, ಶಕ್ತಿ ಬೇಕಲ್ವಾ. ನಮ್ಗೇನು ಅದೇ ಹೇಳ್ತಲ್ಲ, ಅದೇ ಯೂರಿಯಾ ಅದೇ ಪೊಟಾಸು ಇವನ್ನೇ ತಂದು ಹಾಕಿ ಹಾಕಿ ಯಾವ ಬೆಳೆ ಬೆಳಿತೀನಿ ಆ ಬೆಳೆಗೆ ಯಾವ ಪೋಷಕಾಂಶ ಜಾಸ್ತಿ ಬೇಕು ಅನ್ನೋ ನಮಗೆ ಗೊತ್ತಿರಕ್ಕಲ್ಲ. ಸಂಕ್ರಮಣ ಇನ್ನೊಂದೇನ್ ಗೊತ್ತಾ, ರಸಗೊಬ್ಬರಗಳು ಅವೆಲ್ಲ ಹಾಕಿ ಅದೊಂಥರ ಮಣ್ಣಿನ ಫಲವತ್ತತೆ ಹೋಯ್ತದ ಅಂತ. ಹೌದೌದು, ಅದನ್ನ ಹಾಕಿ ಆ ಮಣ್ಣಿನ ಫಲವತ್ತತೆ ನಮಗೆ ತಿಳುವಳಿಕೆ ಹಾಕಿ ಹಾಕಿ ಕಳ್ಕೊತಾ ಇದೀವಿ. ಮತ್ತೆ ಇನ್ನ ಸಗಣಿ ಗೊಬ್ಬರ ಈ ಗಂಜ್ಲ ಎಲ್ಲ ಎಲ್ ಸಿಗ್ತದೆ, ಎಲ್ಲರೂ ಹಸು ಸಾಕಲ್ಲ ಈಗ ಬಿಟ್ಟವ್ರೆ, ದನ ಕರುಗಳು ಕಡಿಮೆ ಆಗ್ಬಿಟ್ಟವೆ, ಎಲ್ಲ ರೀತಿಲೂ ತೊಂದ್ರೆನೆ ಅಲ್ವಾ ಅಣ್ಣಯ್ಯ. ಅದೇ ಈಗ ನಾನು ಸಣ್ಣದೊಂದು ಹೇಳ್ಬಿಡ್ತೀನಿ ಶಂಕರಣ್ಣ, ಈಗ ನಿನ್ ಪ್ರಶ್ನೆಗೆ ಉತ್ತರ ಇಲ್ಲದ್ರ ರೈತ ಅಂತ ಅನ್ಕೋತೀನಿ ನಾನು. ಏನು ಅಂತ ಶಂಕರಣ್ಣ, ಈಗ ಇಡೀ ಜಗತ್ತನ್ನ ಏನ್ ಸೃಷ್ಟಿ ಮಾಡೋಣ ಭಗವಂತ ಅಂದನು, ಎಲ್ಲ ಕಡೆಗೂ ಒಂದೇ ತರದ್ ಕೊಟ್ಟಿಲ್ಲ. ಹೌದು, ಈಗ ನಮ್ನೆ ತಗೊಳಪ್ಪ, ಈಗ ಮೀನಕ್ಕಂಗೊಂದ್ ಟ್ಯಾಲೆಂಟ್ ಇರ್ತದೆ, ನನಗೊಂದ್ ಟ್ಯಾಲೆಂಟ್ ಇರ್ತದೆ, ನಿನ್ಗೊಂದ್ ಟ್ಯಾಲೆಂಟ್ ಇರ್ತದೆ, ಅದ್ ನಮಗ್ ಗೊತ್ತಿರಕ್ಕಿಲ್ಲ. ಒಟ್ಟಿಗೆ ಏನಾರು ಒಂದ್ ಇದ್ದೇ ಇರ್ತದೆ, ಯಾರನ್ನು ಖಾಲಿ ಅಂತೂ ಹುಡ್ಸಿರಕ್ಲ, ಏನಾರು ಒಂದ್ ಕೊಟ್ಟೆ ಇದ್ದೇ ಇರ್ತದೆ. ಆಯ್ತಾ, ಅದೇ ತರವ ಈಗ ಮಣ್ಣಿನಲ್ಲೂ ಹಂಗೆ ಶಂಕರಣ್ಣ, ಈ ಒಂದೊಂದು ಮಣ್ಣಲ್ಲಿ ಒಂದು ಪೋಷಕಾಂಶ ಜಾಸ್ತಿ ಇರ್ತದೆ, ಇನ್ನೊಂದ್ ಮಣ್ಣಲ್ಲಿ ಕಡಿಮೆ ಇರ್ತದೆ, ಇನ್ನೊಂದ್ರಲ್ಲಿ ಇನ್ಯಾವುದೋ ಜಾಸ್ತಿ ಇರ್ತದೆ. ಪೋಷಕಾಂಶಗಳು ನಾವೀಗೆಲ್ಲ ಓದಿರೋ ಪ್ರಕಾರ ಸುಮಾರು ಒಂದು 18 ಪೋಷಕಾಂಶಗಳು ಅವೆ ಅಂತ ಹೇಳಿ ನಾವು ಪಟ್ಟಿ ಮಾಡಿದ್ವಲ್ಲ, ಎಲ್ಲ ಸೇರಿ ಲಘು ಪೋಷಕಾಂಶ ಪ್ರಧಾನ ಪೋಷಕಾಂಶ ಎಲ್ಲ ಸೇರಿ ಅವೇ ಈಗ ಅವು ಭಾರಿ ಪಾತ್ರ ವಹಿಸ್ತಾ ಇರೋದು. ಈಗ ಅದಕ್ಕೊಂದು ಉದಾಹರಣೆ ಹೇಳ್ಬೇಕು ಅಂತ ಶಂಕರಣ್ಣ, ಈಗ ಹಾಸನ ಯಾಕೆ ಫೇಮಸ್ ಅಂತ ಅಂದ್ರೆ ಇಲ್ಲಿ ಸೌತೆಕಾಯಿ ಅಂತ ಫಸ್ಟ್ ಅಂತಾರೆ, ಬಿಳಿ ಸೌತೆಕಾಯಿ ಭಾರಿ ಚೆನ್ನಾಗಿರ್ತದೆ, ಇಡೀ ರಾಜ್ಯದಲ್ಲೇ ಎಲ್ಲೇ ಸಿಗಕ್ಕಿಲ್ಲ ಅನ್ನೋದು ಒಂದು. ಅದೇ ತರ ನಮ್ಮ ರಾಜಮುಡಿ ಅಕ್ಕಿ, ಇದು ಭಾರಿ ಚೆನ್ನಾಗಿರ್ತದೆ, ಬೇರೆ ಬೇರೆ ತರದ್ದು ಒಳ್ಳೊಳ್ಳೆ ಅಂಶಗಳಿರ್ತವೆ, ಒಳ್ಳೆ ರುಚಿ ಇರ್ತದೆ ಅಂತ ಈ ತರ ಮಾತಾಡ್ತಾರೆ. ಯಾಕೆ ಇಲ್ಲಿ ಬೆಳೆದಿದ್ದೆ ಯಾಕೆ ರುಚಿ ಬರ್ಬೇಕು? ಈ ಸೌತೆಕಾಯಿ ತಗೊಂಡೋಗ್ಬಿಟ್ಟು ನಾನು ದಾವಣಗೆರೆಲ್ಲ ಬಳ್ಳಾರಲ್ಲ ತಗೊಂಡೋಗಿ ಬೆಳೆದ್ರೆ ಯಾಕದ್ ಬರಕ್ಕಲ್ಲ ಅನ್ನೋ ಪ್ರಶ್ನೆ. ಅಂದ್ರೆ ಯಾರೋ ಒಬ್ರು ಹಿಂಗೆ ಸೈಂಟಿಸ್ಟ್ ಹೇಳಿದ್ರು ನಂಗೆ, ಈ ಭಾಗದಲ್ಲಿರುವಂತ ಮಣ್ಣಲ್ಲಿ ಏನೋ ಒಂದು ವಿಶೇಷವಾದಂತ ಒಂದು ಪೋಷಕಾಂಶ, ಅದ್ರ ಜೊತೆಗೆ ಇಲ್ಲಿ ವಾತಾವರಣ ಇವೆರಡು ಸೇರ್ಕೊಂಡು ಆ ಸೌತೆಕಾಯಿಗೆ ಆ ತರದ ಒಂದು ರುಚಿ ಸ್ವಾದ ಎಲ್ಲ ಬಂದಿದೆ ಅಂತ. ನೀನು ಅದ್ ತಾಂಡ್ ಬಳ್ಳಾರಿ ಬೆಳೆದ್ರೆ ಯಾಕೆ ಬರೋದಿಲ್ಲ ಅಂತ ಅಂದ್ರೆ ಅಲ್ಲಿ ವಾತಾವರಣ ಪೋಷಕಾಂಶ ಅಲ್ಲಿಲ್ಲ, ಇಲ್ಲಿರೋ ವಾತಾವರಣ ಅಲ್ಲಿಲ್ಲ, ಅದಕ್ಕೋಸ್ಕರ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಹಂಗೆ ಪ್ರತಿಯೊಂದು ಭಾಗದಲ್ಲೂ ಒಂದೊಂದು ಪೋಷಕಾಂಶ ಇರ್ತದೆ. ಈ ಪ್ರತಿಯೊಂದು ಮಣ್ಣಲ್ಲೂ ಈಗ ನಿನ್ ಜಮೀನಲ್ಲಿ ನನ್ ಜಮೀನಲ್ಲಿ ನಂದ್ರಲ್ಲಿ ಒಂಚೂರು ಜಾಸ್ತಿ ಇರಬಹುದು ಪೋಷಕಾಂಶ ಯಾವ್ದೋ ಒಂದು, ನಿಂದ್ರಲ್ಲಿ ಒಂಚೂರು ಕಡಿಮೆ ಇರಬಹುದು, ಈ ನಮ್ಮ ಮೀನಕ್ಕನ ಜಮೀನಲ್ಲಿ ಎರಡು ಪೋಷಕಾಂಶನೂ ಜಾಸ್ತಿ ಇರಬಹುದು, ಅದು ಗೊತ್ತಿರಕ್ಕಲ್ಲ ಎಷ್ಟಿರ್ತದೆ ಏನಿರ್ತದೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರವ ಅದ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಸರ್ಕಾರವೇ ಹೇಳ್ತಾ ಇತ್ತು, ಟೆಸ್ಟ್ ಮಾಡಿಸ್ಕೊಳ್ಳಿ. ನೀವು ಸುಮ್ನೆ ನೀವು ಎನ್ ಪಿ ಕೆ ಅಂತೀವಲ್ಲಪ್ಪ ತಂತಂತಂತಂದ್ ಸುರಿಬೇಡಿ, ಎನ್ ಪಿ ಕೆ ತಂದ್ಬಿಟ್ಟು ನೀವು ಮಿಕ್ಸ್ ಮಾಡ್ಬಿಟ್ಟು ಸುರಿಯೋದಲ್ಲ, ನಿಮ್ಗೆ ನೈಟ್ರೋಜನ್ ಜಾಸ್ತಿ ಆಯ್ತು, ಸಾರಜನಕ ಜಾಸ್ತಿ ಆಯ್ತು, ಪೊಟಾಶ್ ಜಾಸ್ತಿ ಆಯ್ತು, ಈ ತರದವೆಲ್ಲನೂ ನೀವು ಪರೀಕ್ಷೆ ಮಾಡಿಸ್ಕೋಬೇಕು. ಪರೀಕ್ಷೆ ಮಾಡಿಸ್ಕೊಂಡು ನಿಮ್ಮ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಜಾಸ್ತಿ ಆಯ್ತೋ ಅದ ಹಾಕಕ್ ಹೋಗ್ಬೇಡಿ. ಹಾಕಿದ್ರೆ ಶಂಕರಣ್ಣ ಇತಿ ಮಿತಿಲ್ ಹಾಕಿ, ಎಷ್ಟು ಬೇಕೋ ಅಷ್ಟ ಹಾಕಿ. ಈಗ ನಿನ್ ಮಣ್ಣಲ್ಲಿ ಎಷ್ಟೈತೆ ಅದೊಂದ್ ಲೆಕ್ಕ ತಗ, ನೀನ್ ಬೆಳೆದಿರೋ ಬೆಳೆಗೆ ಎಷ್ಟು ಬೇಕೋ ಅದೊಂದ್ ಲೆಕ್ಕ ತಗ, ಅದಕ್ಕೆ ಎಷ್ಟು ಬೇಕೋ ಅದು ಸಂಯೋಜನೆ ಮಾಡ್ಕೊಂಡು ಹಾಕಿ. ಅದಕ್ಕೋಸ್ಕರ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ, ನಿಮ್ ಮಣ್ಣಲ್ಲಿ ಏನೈತೆ ಏನಿಲ್ಲ ಅಷ್ಟೇ ಅವ್ರು ಮಾಡೋದು, ಇನ್ನೇನು ವಿಶೇಷ ಏನಿಲ್ಲ, ಮಣ್ಣಲ್ಲಿ ಇಂಥದೈತೆ ಇಂಥದಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಯಾವ್ದು ಎಷ್ಟು ಪ್ರಮಾಣದಲ್ಲಿ? ಅದಕ್ಕೆ ಇನ್ನೊಂದು ವಿಚಾರ ಏನ್ ಗೊತ್ತಾ ಅಣ್ಣಯ್ಯ, ಮೀನಕ್ಕಂಗ್ ಹೇಳ್ಬಿಡ್ತೀನಿ, ಅವಳು ಹೆಚ್ಚು ಕೆ ಪ್ಯಾಟೆ ಹೋಯ್ತಾಳೆ, ಅರೆ ಒಂದೆರಡು ವಿಚಾರಕ್ಕೆ ಮಾತ್ರ ಹೋಯ್ತಾಳೆ ಅಷ್ಟೇ. ಈಗ ಏನ್ ಗೊತ್ತಾ ಮೀನಕ್ಕ, ಈಗ ಅಣೆ ಹೇಳ್ದಂಗೆ ನಮ್ಮ ಮಣ್ಣಲ್ಲಿ ಏನೈತೆ ಏನಿಲ್ಲ ಅಂತ ಹೇಳಿ ನಾವೀಗ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅನ್ನೋದಾದ್ರೆ, ನೀನು ಕಳೆದ ವರ್ಷ ಆಚೆ ವರ್ಷ ಮಾಡಿಸಿದ್ರೆ ಈಗ ಕೃಷಿ ಇಲಾಖೆಯಿಂದ ಮಾಡ್ಕೊಡ್ತಾರೆ, ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಮಾಡ್ಕೊಡ್ತಾರೆ, ಕೆಲವೊಂದು ಸಂಸ್ಥೆಗಳು ಪ್ರತ್ಯೇಕವಾಗಿ ಮಾಡ್ತಾರೆ. ಅವರು ಒಂದು ಮಣ್ಣು ಪರೀಕ್ಷಾ ಚೀಟಿ ಅಂತ ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಆ ಕಾರ್ಡ್ ಅಲ್ಲಿ ಏನೈತೆ ಏನಿಲ್ಲ ಅಣ್ಣ ಹೇಳ್ದಂಗೆ ಏನೈತೆ ಏನಿಲ್ಲ ಅಂತ ಹೇಳಿ ಗುರುತು ಮಾಡ್ಕೊಟ್ಟಿರ್ತಾರೆ. ಆಮೇಲೆ ನಾನು ಯಾವ ಬೆಳೆ ಬೆಳಿತೀನಿ ಯಾವ ಭೂಮಿಗೆ ಹಾಕ್ತೀನಿ ಆ ಎರಡನ್ನು ಕರೆಕ್ಟ್ ಆಗಿ ತಿಳ್ಕೊಂಡು ನೋಡಿ ಹಾಕ್ಬೇಕು. ಅದಕ್ಕೆ ಹೇಳೋದು ಅವ್ರು ಕೊಡ್ತಾರಲ್ಲ ಕಾರ್ಡ, ಆ ಕಾರ್ಡ ಜೋಪಾನವಾಗಿ ಇಟ್ಕೊಂಡು ಈ ಸಲ ಪರೀಕ್ಷೆ ಮಾಡಿಸಿದಾಗ ಏನ್ ಹೆಚ್ಚಾಗಿತ್ತು ಏನ್ ಕಡಿಮೆ ಆಗಿತ್ತು ಏನನ್ನ ನಾನು ಸಮತೋಲಿತವಾಗಿ ಹಾಕ್ಬೇಕಾಗಿತ್ತು, ಅದನ್ನ ನೋಡ್ಕೊಂಡು ಮುಂದಿನ ಸಲ ನಾನು ಯಾವ ಬೆಳೆ ಬೆಳಿತೀನಿ ಅದಕ್ಕೆ ಏನ್ ಹೆಚ್ಚಿಗೆ ಬೇಕಾಯ್ತದೆ ಯಾವ್ದು ಕಡಿಮೆ ಐತೆ ಅದನ್ನ ನೋಡ್ಕೊಂಡು ಸಮ ಪ್ರಮಾಣದಲ್ಲಿ ಅಣೆ ಹೇಳ್ದಂಗೆ ನೋಡ್ಕೊಂಡು ತಿಳ್ಕೊಂಡು ಮಾಡಿ ಹಾಕಿದ್ರೆ ಬಹಳ ಒಳ್ಳೇದು. ಈಗ ಅಣೆಯ, ಈಗ ನಾನು ಮಾತಾಡ್ತಾ ಮಾತಾಡ್ತಾ ಈಗ ಮಣ್ಣು ಪರೀಕ್ಷೆ ವಿಚಾರನ ಹೇಳಿದೆ, ಈ ಮಣ್ಣು ಪರೀಕ್ಷೆ ಮಾಡಿಸೋದಕ್ಕೆ ನಾನು ಹೊಸಿ ನನ್ನ ಜಮೀನಾಗೆ ಮಣ್ಣ ತೆಗಿಬೇಕು, ಆಮೇಲೆ ಅವರು ಹೇಳ್ಬಿಟ್ಟವ್ರೆ ಏನು ನಮ್ಮ ಇಲಾಖೆಯವರು ಒಂದೇ ಜಾಗದಲ್ಲಿ ತೆಗಿಬೇಡ, ತಿಪ್ಪೆ ಹಾಕಿರೋ ಜಾಗದಲ್ಲಿ ತೆಗಿಬೇಡ, ಹೆಚ್ಚಿಗೆ ಗೊಬ್ಬರ ಬಿದ್ದಿರೋ ಜಾಗದಲ್ಲಿ ತೆಗಿಬೇಡ ಅಂತೇಳಿ. ಒಂದು ನಮ್ದು ಏನ್ ಜಮೀನ್ ಐತೆ, ಜಮೀನ್ನ 8 ಭಾಗ ಮಾಡ್ಕೊಂಡು ಆ 8 ಭಾಗದಲ್ಲಿ ಹೊಸ ಹೊಸ ಮಣ್ಣು ತಗೊಬಂದು ಅದನ್ನ ಮತ್ತೆ ತಗೊಬಂದು ಮಿಕ್ಸ್ ಮಾಡಿ ಅದನ್ನ ಮತ್ತೆ 4 ಭಾಗ ಮಾಡಿ ಅದ್ರಲ್ಲಿ 3 ಭಾಗ ತೆಗೆದು ಮತ್ತೊಂದು ಭಾಗದಂಗ ಹಿಂಗೆ ಅದನ್ನ ಒಂದು 8-10 ಸಲ ಮಿಕ್ಸ್ ಮಾಡಿ ಮಾಡಿ ಮಾಡಿ ತೆಗ್ದಾಗ ಅದನ್ನ ಒಂದು ಯಾವ್ದು ನಮ್ಮ ಬಟ್ಟೆ ಬ್ಯಾಗಲ್ಲಿ ಹಾಕೊಂಡು ತಗೊಂಡು ಹೋಗ್ಬಿಟ್ಟು ಇಂಥ ಜಮೀನು ಇಂಥ ಸರ್ವೆ ನಂಬರ್ ಇಂಥ ಬೆಳೆ ಬೆಳಿತೀನಿ ಅಂತೇಳಿ ತಗೊಂಡೋಗಿ ನಾವು ಅವ್ರಿಗೆ ಕೊಟ್ರೆ ಅವ್ರದ್ನೆಲ್ಲ ಪರೀಕ್ಷೆ ಮಾಡಿ ಒಂದು ಚೀಟಿ ಕೊಡ್ತಾರೆ ಆಯ್ತಾ. ಆ ಕಾರ್ಡ್ ಆ ಕಾರ್ಡ್ ತಗ ಬಂದ್ಬಿಟ್ಟು ನಾನು ಮುಂದಿನ ಬೆಳೆ ಯಾವ್ದು ಬೆಳಿತೀನಿ ಅದ ಮಾಡ್ಬೇಕು ಅವ್ರು ಅದನ್ನೇ ಹೇಳ್ಬಿಡ್ತಾರೆ ಇಂಥದ್ದು ಹಾಕು ಇಂಥದ್ದು ಹಾಕ್ಬೇಡ. ಈಗ ಅದು ಗೌರ್ಮೆಂಟ್ ಇಂದ ಕೊಟ್ಟವ್ರೆ ಶಂಕರನ ಅದ ಹೌದು ಆರೋಗ್ಯ ಮಣ್ಣು ಚೀಟಿ ಅಂತ ಹೇಳ್ಬಿಟ್ಟು ಅದೆಲ್ಲರೂ ಪ್ರತಿಯೊಬ್ಬರು ಇಟ್ಕೋಬೇಕು ಅಂತ. ಅದಕ್ಕೆ ಇವಳು ಆಗ್ಲೇ ಹೇಳ್ತಾ ಇದ್ಲು ನಾನು ಬರೀ ಸೊಪ್ಪು ಮಾತ್ರ ಬೆಳಿತಾ ಇದ್ದೆ, ಇನ್ನು ಬೇರೆ ಬೇರೆ ತರಕಾರಿ ಬೆಳಿಬೇಕು ಅಂತ ಹೇಳಿ, ಈಗ ಒಳ್ಳೆ ಚೆನ್ನಾಗಿ ಹಿಮ ಬೀಳ್ತೈತೆ ಅಂತ ಹೇಳಿ. ಅದಕ್ಕೆ ನಾನಂತಂದೆ ಅವಳು ಆಗ್ಲೇ ಹೇಳಿದ್ದು ಸರಿ ಅಣ್ಣನ ಹತ್ರ ಹೋಗಿ ಕೇಳೋಣ ಮಾತಾಡೋಣ ಅಂತ ನಿನ್ನ ಹತ್ರ ಬಂದಿದ್ದು ಬಹಳ ವಿಚಾರನೆ ತಿಳ್ಕೊಂಡಂಗಾಯ್ತು. ನಾನೀಗ ಹೆಂಗಿದ್ರು ಇನ್ನು ನಾಳೆಗೆ ಇನ್ನೇನು ಆಫೀಸ್ಗಳೆಲ್ಲ ರಜಾ, ಇನ್ನು ಭಾನುವಾರಕ್ಕೂ ರಜಾ, ಸೋಮವಾರ ಇನ್ನೇನು ನಾನೇನು ಏನು ಮಾಡಕ್ಲ, ಮಂಗಳವಾರಕ್ಕೆ ಅಣ್ಣ ಒಟ್ಟಿಗೆ ಹೋಗ್ಬಿಡು ಮಂಗಳವಾರ. ಅದಕ್ಕೆ ನೀನು ಬಿಡು ಮಾಡ್ಕ ಮೀನಕ್ಕ, ಹೋಗ್ಬಿಟ್ಟು ಎಲ್ರುವೆ ಈ ಮುನ್ ಪರೀಕ್ಷೆ ಮಾಡಿಸ್ಕೊ ಬಂದ್ಬಿಟ್ಟು ಏನೇನ್ ಬೆಳೆ ಬೆಳಿತೀವಿ ಅದ ಬಸಿ ಹುಷಾರಾಗಿ ಮುಂಜಾಗ್ರತೆಗೆ ನೋಡ್ಕೊಂಡು ಮಾಡ್ಕೊಂಡು ಹೋಗಬೇಕಾಯ್ತದೆ ಅಣ್ಣಯ್ಯ. ಇವಳು ಆಗ್ಲೇ ಏನೋ ಹೇಳ್ತಾ ಇದ್ಲು ಈ ಚಳಿ ಟೈಮಲ್ಲಿ ಸಂಜೆ ದನಿನಾಗೆ ಏನಾರು ಕಾರ್ಕಾರವಾಗಿ ತಿಂದು ಬಿಸ್ ಬಿಸಿದ್ ಕುಡಿಬೇಕು ಅಂತವ. ಅವಳು ಏನ್ ತಂದವಳು ಕೇಳು, ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗಿ ಬಿಸಿದ ಏನಾದ್ರು ಮಾಡಿಸು. ಮುದ್ದೆ ಮಾಡೋರೆ ನಾನು ಅದೇ ಹೇಳಿದ್ನಲ್ಲಪ್ಪ, ಸ್ವಲ್ಪ ಬೆಚ್ಚ ಬೆಚ್ಚಿರ್ಬೇಕು ಅಂತ ಹೇಳ್ಬಿಟ್ಟು ಬಾಳೆದಿಣ್ಣವೆ ಹುಳಿ ಕಾಳನವೆ ಮಾಡ್ಬಿಟ್ಟು ಹಾಕ್ಬಿಟ್ಟು ಮಾಡೋ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಹೌದಾ? ಆಯ್ತಾ, ಒಳ್ಳೆ ಬಸ್ಸಾರ್ ಮಾಡೋರೆ, ಒಳ್ಳೆ ಬೆಣ್ಣೆ ತೆಗ್ದಿದ್ದೀನಿ ಎರಡು ಇದು ಹುಳಿ ಕಾಳು ಸಾರಿಗೆ ಬೆಣ್ಣೆ ಹಾಕಂತ ನಿಂತಿದ್ದಾರೆ ಶಂಕರ. ಕೆಲಸ ಮಾಡು, ನನಗೆ ಒಸಿ ಸಾರಿಗೆ ಒಸಿ ಬೆಣ್ಣೆ ಹಾಕ್ಬಿಟ್ಟು ಈ ಒಂದ್ ಲೋಟ ತಗೋಬಾರ ಕೇಳಿಲಿ, ಅದ ಕುಡ್ದಾದ್ಮೇಲೆ ನಮ್ಮ ಮುದ್ದೆ ಊಟ ಮಾಡ್ತೀನಿ ನಡಿ ಮೂಲಕ ಒಳಗೆ ಫಸ್ಟೇ. ಆಯ್ತು ನಡಿಯಪ್ಪ. ಅಲ್ಲಿ ಇದುವರೆಗೆ ಅಳ್ಳಿ ಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ಇಲ್ಲಿಗೆ ಇಂದಿನ ಅಳ್ಳಿಕಟ್ಟೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಅಳ್ಳಿಕಟ್ಟೆಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ಕೃಷಿ ಲೋಕ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ ಈ ಕುರಿತಂತಹ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ರೈತರ ತೋಟ ಅಥವಾ ಹೊಲದಲ್ಲಿ ಮಣ್ಣಿನ ಫಲವತ್ತತೆಯ ವಿನ್ಯಾಸವನ್ನು ನಿರ್ಧರಿಸಲು ಮಣ್ಣಿನ ಪರೀಕ್ಷೆ ಅನಿವಾರ್ಯವಾಗಿದೆ. ಸಸ್ಯಗಳನ್ನು ಬೆಳೆಸಲು ಸಹ ಮಣ್ಣಿನ ಆರೋಗ್ಯವನ್ನು ಪರೀಕ್ಷೆಯನ್ನ ಮಾಡಲಾಗುತ್ತೆ. ಮಣ್ಣಿನ ಪಿಎಚ್ ಅಂತಂದ್ರೆ ರಸಸಾರವನ್ನ ಪರಿಶೀಲಿಸುವ ಮೂಲಕ ಇದನ್ನ ತಯಾರಿಸಲಾಗಿದೆ. ಪೋಷಕಾಂಶದಲ್ಲಿ ಎಲ್ಲಾ ಕೊರತೆಗಳು ಮಣ್ಣಿನಲ್ಲಿ ಇರುವುದನ್ನ ಪರೀಕ್ಷೆಯಿಂದ ತಿಳ್ಕೊಳ್ಬಹುದು. ಹೆಚ್ಚಿನ ರೀತಿಯ ಸಸ್ಯಗಳು, ಹಣ್ಣುಗಳು, ಹೂವುಗಳು ಹಾಗೂ ಇತರೆ ಬೆಳೆಗಳು ಆರೋಗ್ಯಕರವಾಗಿ ಬೆಳೆಯಬೇಕು ಅನ್ನೋದಾದರೆ ಮಣ್ಣಿನ ಪಿಎಚ್ ಮಟ್ಟ 6.5 ಇರಬೇಕು. ಮಣ್ಣಿನ ಪಿಎಚ್ ಮಟ್ಟ ಹೆಚ್ಚಾದರೆ ಮಣ್ಣಿನಲ್ಲಿರುವ ಮುಖ್ಯ ಪೋಷಕಾಂಶಗಳಾದಂತಹ ಸಾರಜನಕ, ರಂಜಕ ಮತ್ತು ಕಬ್ಬಿಣದಂತಹ ಅಂಶವು ಕಣ್ಮರೆಯಾಗುತ್ತೆ. ಮಣ್ಣಿನ ಪಿಎಚ್ ಮಟ್ಟವು ಕಡಿಮೆಯಾದಾಗ ಮಣ್ಣಿನಲ್ಲಿ ವಿಷಕಾರಿ ಅಂಶವು ಹೆಚ್ಚಾಗಿ ಸಸ್ಯಗಳಿಗೆ ಹಾಗೂ ಇತರೆ ಬೆಳೆಗಳಿಗೆ ಹಾನಿಕಾರಕ ಪರಿಣಾಮ ಉಂಟಾಗುತ್ತೆ. ರೈತ ಬಾಂಧವರೇ, ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಏನು ಅನ್ನೋದರತ್ತ ಗಮನ ಹರಿಸೋಣ. ಪೋಷಕಾಂಶಗಳ ಅತಿಯಾದ ಬಳಕೆಯಿಂದಾಗಿ ಇದು ಮಣ್ಣಿನ ಅಸಮತೋಲನಕ್ಕೆ ಕಾರಣವಾಗುತ್ತೆ. ಇದು ಪರಿಸರದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಉಂಟುಮಾಡುತ್ತೆ. ಮಣ್ಣಿನಲ್ಲಿ ಹೆಚ್ಚು ಸಾರಜನಕವಿದ್ರೆ ಸೋರುವಿಕೆ ನಡೆಯುತ್ತೆ ಮತ್ತು ಅಂತರ್ಜಲವು ಕಲುಷಿತವಾಗುತ್ತೆ. ಪ್ರಸ್ತುತ ನಾವು ಬಳಸುವ ರಸಗೊಬ್ಬರಗಳಲ್ಲಿ ರಂಜಕದ ಅಂಶ ಇರುವುದೇ ಕಡಿಮೆ. ಯಾಕೆಂತಂದ್ರೆ ದೀರ್ಘಕಾಲದವರೆಗೆ ಇದನ್ನು ಅತಿಯಾಗಿ

ಮಾಡಿ.